ಸಮಗ್ರ ಅಭಿವೃದ್ದಿಗೆ ಕ್ರಮ, ಸಚಿವೆ ಶಶಿಕಲಾ ಜೊಲ್ಲೆ. ರಾಜ್ಯಾದ್ಯಂತ ನಾಳೆಯಿಂದ ಇದೇ 20ರವರೆಗೆ ಅಖಿಲ ಭಾರತ ಸಹಕಾರ ಸಪ್ತಾಹ. ಆಯುರ್ವೇದ ಕ್ಷೇತ್ರದಲ್ಲಿ 23 ದಶಲಕ್ಷ ಡಾಲರ್ ವಹಿವಾಟು. ಅಯ್ಯೋ ಮಮ್ಮಿ, ನಿಮ್ಗಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ನಮಸ್ಕಾರ ಮತ್ತು ಶರಣು ಶರಣಾರ್ಥಿ. ಇವತ್ತಿನ ನಮ್ಮ ಕೃಷಿ ರಂಗದೊಳಗ ನಿತ್ಯ ಹೇಳ್ತೀರಿ, ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್ ಕಜ್ಜಿ ಸಪ್ತಾಹ 2022 ಸಂಭ್ರಮದ ಆಚರಣೆ. ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರಿಂದ ಸಹಪತ್ರಿಕೆ ವಿಶೇಷ ಸಂಚಿಕೆ ಬಿಡುಗಡೆ, ಸಹಕಾರಿ ಕ್ಷೇತ್ರದ ಹೆಜ್ಜೆಗುರುತು ಕಿರುಚಿತ್ರ ಬಿಡುಗಡೆ, ಗೋಪೂಜೆ, ಕೃಷಿ ಸಾಲ ವಿತರಣೆ, ಡಿಸಿಸಿ ಬ್ಯಾಂಕ್. ಬನ್ನಿ, ಆದರದ ಸ್ವಾಗತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ಜಿಲ್ಲೆಗಳಲ್ಲಿ 50, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 45, ಕೊಪ್ಪಳ ಜಿಲ್ಲೆ ಒಳಗ ನೀಡುತ್ತಾ ಇದ್ದಾರೆ. ಕಲಬುರಗಿ, ಬೀದರ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಬಹುತೇಕ. ಕೆಪಿಎಂಇ ತಿದ್ದುಪಡಿ ರಾಜ್ಯ ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭ ಧೂಮಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮಪಾನ ಕರ್ನೆ ಸೇ ಆಪ್ಕೋ ನಿಶೂನ್ಯ 1-1-2-3-5-6 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ದ್ವಾರಾ ಜನಿತ್ ಮೇ ಜಾರಿ. ಹಟ್ಟಿಯ ಕಲಾವಿದರಾದ ಇಮಾಮ್ ಸಾಬ್, ಪೀರ್ ಸಾಬ್ ಅಗ್ಸರ್ ಮತ್ತು ಸಂಗಡಿಗರಿಂದ ಕರಡಿ ಮಜಲು. ಕರಡಿ ಮಜಲು ಕೇಳಿದಿರಿ. ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿ ರಂಗದೊಳಗ ಸತೀಶ್ ಅವರ ಜೊತೆ ಸಂದರ್ಶನ ಕೇಳ್ತೀರಿ. ಶ್ರೀಮಂತ್ ಎಲ್ ಕಾಂಬಳಿ ಮತ್ತ ಸಂಗಡಿಗರಿಂದ ಭಜನೆ ಪದ. ಇದು ಆಕಾಶವಾಣಿಯ ಕಲಬುರಗಿ ನೆಲ್ಲೂರು ಕೇಂದ್ರದ ಸಹಪ್ರಸಾರದಲ್ಲಿ ನಿಮ್ಮ ಕನಸಿಗೆ ಆಕಾಶವಾಣಿ, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಪ್ರಸ್ತುತಪಡಿಸುವವರು ರಾಯಚೂರಿನ ನಲ್ಮೆ. ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ, ಮೀಯವಾದ ಸ್ವಾಗತ. ಕನ್ನಡ ಎಂದರೆ ಬರೀ ನುಡಿಯಲ್ಲ. ಹೌದು ಸ್ನೇಹಿತರೇ, ಕನ್ನಡ ಬರೀ ಕರ್ನಾಟಕವಲ್ಲ, ಅಸೀಮ ಅದು, ಅಧಿಗಂತ. ದೇವರು ಕೇವಲ ವಿಗ್ರಹವಲ್ಲ, ಅಂತರ್ಭಾವ ಅನಂತ. ಕನ್ನಡವೆಂದರೆ ಜನಜಂಗುಳಿಯಲ್ಲ, ಜೀವನ ರವಿ ಶಶಿ ತಾರೆಯ ನಿತ್ಯೋತ್ಸವರಿ. ಕನ್ನಡ ಬರೀ ನುಡಿಯಲ್ಲ, ಸರಸ್ವತಿ ದೇವಿಯ ಎಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು, ಒಟ್ಟಿಗೆ ಬಾಳುವ ಜನರಲ್ಲಿ ಅರಸು, ಒಟ್ಟಿಗೆ ಹುಣ್ಣಿಮವ. ಕವಿರುಷಿ ಸಂತರ ಆದರ್ಶವ, ಬಾಲಿಸು ಕನ್ನಡ ಗಿಂತಿಮವ, ಓ ಕನ್ನಡ. ಕನ್ನಡವೆಂದರೆ ಬರೀ ನುಡಿ ಅಂತ ತಿಳ್ಕೊಂಡಿರೋರು ನಮ್ಮ ಸುತ್ತಮುತ್ತಲೂ ಬಹಳ ಜನ ಇದ್ದಾರೆ. ವ್ಯಾಕರಣ ದೊಡ್ಡ ವರ್ಣಮಾಲೆ ಇರೋದು ನಮ್ಮ ಕನ್ನಡ ಭಾಷೆಯ ಒಂದು ಹಿರಿಮೆ ಗರಿಮೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಭಾಷೆಗಳ ಇತಿಹಾಸ ನಮ್ಮ ಕನ್ನಡ ಭಾಷೆಗೆ ಇದೆ. ಅಂತಹ ಭೂಮಂಡಲದ ಭಾಷೆ ನಮ್ಮ ಕನ್ನಡ ಭಾಷೆ. ಒಂದು ನಮ್ಮ ಕನ್ನಡ ಭಾಷೆ ಅಂದ್ರೆ 2000 ವರ್ಷಗಳ ಇತಿಹಾಸ ಇದೆ ರೀ. ಅಂತ ಕನ್ನಡಿಗರ ಮನಸ್ಸು ಚಿನ್ನ, ಇಂಥ ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಈ ಮಂಡಿನ ಜನಸೇವೆಗೆ ದಿನವೆಲ್ಲ ಲಭ್ಯ, ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ಭುವಿಯಲ್ಲಿ ನನ್ನ ಜನುಮ ದೊರಕಿದ್ದೆ ಪುಣ್ಯ. ಕನ್ನಡದ ಮಾತು ಒಂದಾಗಿದ್ದೀರಿ. ಹೌದು, ಕನ್ನಡ ಭಾಷೆ ಕೇವಲ ಒಂದು ಭಾಷೆಯಲ್ಲ, ಅದು ತನ್ನದೇ ಆದ ಹೇಳ್ಬಹುದು. ಹೌದು, ಕನ್ನಡ ಎಂದರೆ ಬರೀ ನುಡಿಯಲ್ಲ ಸ್ನೇಹಿತರೆ, ನೀವೆಲ್ಲರೂ ಕೇಳ್ತಾ ಇದ್ದೀರಿ. ಇದೊಂದು ಕಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ ಕೆಡಿಸದಿರು ಈ ಹೆಸರ, ಈ ಹೆಸರ ಈಕ ಓ ಅಭಿಮಾನಿ. ಕಟ್ಟೋಕೆ ನಾನಿನ ಕೆಡವಿಗಳು ಗಳಿಸಿದರು ಕವಿಗಳು, ನೆತ್ತರಲ್ಲಿ ನೆಚ್ಚಿನ ರೋಮಾಂಚನದಿ ಕನ್ನಡ ಹಾಡಿಸು ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ನಮ್ಮ ತನವೇ ಮಂಕಾಗಿದೆ, ಕೆಚ್ಚ ಜಯ ಯಕ್ಷಮ ರಣಧೀರರು ನುಡಿದಾಸರು, ತ್ರಿಸಿದ ಆರಿರಾಯರ ತೋಳ್ಬಲಗಳು ಹೇಳಿರಿ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಓ ಅಭಿಮಾನಿ. ನಾವು ಭಾಷೆಯನ್ನು ಬೆಳೆಸೋಣ. ಕನ್ನಡಿಗರಾದ ನಾವು ಪ್ರತಿ ಹೆಜ್ಜೆಯಲ್ಲೂ ಕನ್ನಡತನವನ್ನು ಬೆಳೆಸಿಕೊಳ್ಬೇಕು. ಇದು ಕನ್ನಡ ನಾಡು. ಕನ್ನಡ ಭಾಷೆಯನ್ನು ಬರೀ ನುಡಿ ಅಂತ ತಿಳ್ಕೊಳ್ಬಾರದು. ಯಾಕಂತ ಹೇಳಿದ್ರೆ ಸಾಹಿತ್ಯದಿಂದಾಗಿಯೇ ಈ ಜಗದ ಕವಿ, ಯುಗದ ಕವಿ ಎಂದು ಅವರು ಈ ಗೌರವ ಪಡೆದಿದ್ದಾರೆ. ಹೌದು, ತಿಳಿದು ಬರುತ್ತದೆ ಕನ್ನಡ ಸಾಹಿತ್ಯದ ಹಿರಿಮೆ. ಹೌದು, ಕನ್ನಡ ಭಾಷೆ ಬರೀ ನುಡಿ ಆಗಿಲ್ಲ, ಮಾರು ಹೋಗಿದ್ರವರು. ಕನ್ನಡ ಲಿಪಿಯನ್ನ ಲಿಪಿಗಳ ರಾಣಿ ಎಂದು ಕರೆಯುವ ಮೂಲಕ ಕನ್ನಡ ಲಿಪಿಯ ಬಗ್ಗೆ ನಿಲ್ಲಿಸೋದೇ ಕಷ್ಟ. ಕನ್ನಡ ಭಾಷೆ ಬರೀ ಅಡಿಗೆ ಮನೆಗೆ ಮೀಸಲಿಲ್ಲ. ನಾವೆಲ್ಲೂ ದೇಶ ವಿದೇಶಗಳಲ್ಲಿ ಕರುನಾಡು ಸುಪ್ರಸಿದ್ಧವಾಗಲಿ, ನಮಗೆಲ್ಲರಿಗೂ ಸದಾ ಸಿರಿಗನ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮ ಚಿನ್ಮಯಿ. ಇಟುವ ಸ್ನೇಹ ನಮ್ಮದು ಎಲ್ಲ ಒಂದೆ ಎನ್ನುವ ಔರಗಳು ನಿಂತವು ತಾಯೆ ಚೆಲುವ ಕನ್ನಡದೊಳೇಣಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕರುನಾಡ ತದಾ ಚಿನ್ನಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ. ನೀವು ಕೇಳ್ತಾ ಇದ್ದೀರಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಕನ್ನಡ ಎಂದರೆ ಬರೀ ನುಡಿಯಲ್ಲ ಕಾರ್ಯಕ್ರಮವನ್ನು. ಕನ್ನಡ ಅಭಿಮಾನ ಅನ್ನೋದು ಬಲವಂತದಿಂದ ಎಬ್ಬಿಸಿ ತರೋದಲ್ಲ, ಬದಲಾಗಿ ಅಂತರಂಗದಿಂದ ತಂಪು ಕನ್ನಡ, ಇಂಪು ಕನ್ನಡ, ಉಸಿರು ಕನ್ನಡ, ಹಸಿರು ಕನ್ನಡ, ಕನ್ನಡ ಕನ್ನಿರಿಯನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಹೊನ್ನುಡಿ ದೇವಿ ಎಂದು ಮರೆಯುತ್ತ ಬಾಳುವೆ. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿ. ತೆರೆಯ ಮೊದಲ ಸಾಹಿತಿ ಬೆಳ್ಳಾವೆಯವರಿಗೆ ವಂದಿಸುವೆ. ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ. ಭೂತಯ್ಯನ ಪಾದನು ನಾ ಪೂಜಿಸುವೆ ಆರಾಧಿಸುವೆ. ಕನ್ನಡ ಡಿಂಡಿಮ ಬಾರಿಸುವೆ ಆರಾಧಿಸುವೆ. ಬರೆದ ಪುಟ್ಟಣ್ಣನವರು ರಾಷ್ಟ್ರ ಖ್ಯಾತಿಯ ಪಡೆದಂತೆ. ಭಕ್ತ ಕುಂಬಾರದಿ ಕುಣಸೂರರು ಭಕ್ತಿ ಭಾವದಿ ಮೆರೆದಂತೆ. ಸರಲು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು. ರಾಜರು ಕನ್ನಡ ನಾಡಿನಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಕರ್ನಾಟಕದ ಇತಿಹಾಸದಲ್ಲಿ ತೈಲಪ್ಪರು, ಕನ್ನಡ ನಾಡಿನಲ್ಲಿ ಕೃಷ್ಣ, ಶರಾವತಿ, ತುಂಗಾ, ಕಾವೇರಿ ಅಂತ ಪುಣ್ಯ ನದಿಗಳು ಕನ್ನಡ ಭಾಷೆಯಿಂದಲೇ ಹೀಗೆ ಎಲ್ಲರೆಂದಿಗೂ ಹೊಂದಿಕೊಳ್ಳುವ ಒಂದು ಗುಣ ನಮ್ಮ ಭಾಷೆಗಿದೆ. ನಮ್ಮ